ಆಕಾಶವಾಣಿ ಕರ್ನಾಟಕ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:50. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ, ಮೀನು ಹೊಂಡಗಳ ನಿರ್ವಹಣೆ ಮತ್ತು ಅಧಿಕ ಇಳುವರಿಯ ಮೀನು ತಳಿಗಳ ಕುರಿತು ಮೀನು ಕೃಷಿ ತಜ್ಞರಾದ ಡಾ ಸುಧಾಕರ್ ಎಸಿ ಅವರೊಂದಿಗೆ ಸಂದರ್ಶನ. ನಂತರ ಜಾನುವಾರುಗಳಿಗೆ ಹಸಿರು ಮೇವು ಅಜೋಲಾ ಕುರಿತು ಮಾಹಿತಿ ಡಾ ಶ್ಯಾಮರಾವ್ ಕುಲಕರ್ಣಿ ಅವರಿಂದ. ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆ ಧಾರಣೆ. 7:20 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಹಬಲ್ಕಟ್ಟಿ ಗ್ರಾಮದ ದವಲ್ಸಾಬ್ ಅತ್ತಾರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಮೊದಲಿಗೆ ಕೇಳೋಣ ಮೀನು ಹೊಂಡಗಳ ನಿರ್ವಹಣೆ ಮತ್ತು ಅಧಿಕ ಇಳುವರಿಯ ಮೀನು ತಳಿಗಳ ಕುರಿತು ಮೀನು ಕೃಷಿ ತಜ್ಞರಾದ ಡಾ ಸುಧಾಕರ್ ಎಸಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಮೀನು ಕೃಷಿಯಲ್ಲಿ ಹೆಚ್ಚಿನ ಒಂದು ಲಾಭವನ್ನು ಕಡಿಮೆ ಖರ್ಚಿನಲ್ಲಿ ನಾವು ಪಡಿಬೇಕಾಗಿತ್ತಂತಂದರೆ ಏನು ಒಂದು ಕ್ರಮಗಳನ್ನು ಅಥವಾ ತಂತ್ರಜ್ಞಾನಗಳನ್ನು ಅಳವಡಿಸಿದ ಮುಖಾಂತರ ಮೀನು ಕೃಷಿಯಲ್ಲಿ ಹೆಚ್ಚಿನ ಆದಾಯವನ್ನು ಹೆಚ್ಚಿನ ಒಂದು ಲಾಭವನ್ನು ಪಡಿಬಹುದು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಮೀನು ಕೃಷಿ ತಜ್ಞರಾದಂಥ ಡಾಕ್ಟರ್ ಎ ಸಿ ಸುಧಾಕರ್ ಅವರು. ಬನ್ನಿ ಅವರಿಂದ ವಿಚಾರವನ್ನು ತಿಳ್ಕೊಳ್ಳಂತ. ನಮಸ್ಕಾರ ಡಾಕ್ಟರ್ ಸುಧಾಕರ್ ಅವರೇ. ನಮಸ್ಕಾರ ಸರ್. ಸಮಸ್ತ ಮೀನು ಕೃಷಿಗಳಿಗೆ ನಾನು ನಮಸ್ಕಾರಗಳು. ಮೊದಲನೇದಾಗಿ ರಾಯಚೂರು ಜಿಲ್ಲೆಯಲ್ಲಿ ಒಳನಾಡು ಮೀನು ಕೃಷಿ ಯಾವ ರೀತಿ ನಡೆದಿದೆ, ಹೇಗೆ ರೈತರು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ? ಇಲ್ಲಿ ಸಾಕಷ್ಟು ಒಂದು ಅವಕಾಶಗಳಿದಾವಂತೀರ ಮೀನು ಕೃಷಿಯನ್ನ ಮಾಡ್ಲಿಕ್ಕೆ? ಸರ್, ಇದು ಈ ರಾಯಚೂರು ವಿಭಾಗ ಏನಿದೆಲ್ಲ ಅಂದ್ರೆ ಹೈದರಾಬಾದ್ ಕರ್ನಾಟಕ ಬಿಸಿಲು ಹೆಚ್ಚಿರೋದ್ರಿಂದ ಈ ಮೀನು ಬೆಳವಣಿಗೆಗೆ ಅತಿ ಹೆಚ್ಚು ಉತ್ತಮವಾದ ಒಂದು ಅವಕಾಶ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ಈ ಒಂದು ರಾಯಚೂರು ಮತ್ತೆ ಗುಲ್ಬರ್ಗ ಭಾಗದಲ್ಲಿ ತುಂಗಭದ್ರಾ ನದಿ ಇದೆ, ಪ್ಲಸ್ ಕೃಷ್ಣ ನದಿ ಕೂಡ ಹರಿತಾ ಇದೆ. ಇಲ್ಲಿ ಈ ಎರಡು ಅಂಶ, ಒಂದು ನದಿ ನೀರಿದೆ, ಇನ್ನೊಂದು ಇಲ್ಲಿನ ಒಂದು ಉಷ್ಣಾಂಶ ಇದೆಯಲ್ಲ, ಇದು ಮೀನು ಬೆಳವಣಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ರೈತರು ಮೀನು ಕೃಷಿಯಲ್ಲಿ ಹೆಚ್ಚಿನ ಒಂದು ಲಾಭವನ್ನ ಪಡಿಬೇಕಂತಂದ್ರೆ ಇತ್ತೀಚಿನ ಒಂದು ನಿಮ್ಮಲ್ಲಿ ಏನು ಒಂದು ತಂತ್ರಜ್ಞಾನಗಳನ್ನ ರೈತರಿಗೆ ತಿಳಿಸಿಕೊಡ್ತಾ ಇದ್ದೀರಿ? ಮೊದಲಿಗೆ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ ರೈತರು ನಾನು 3 ಭಾಗಗಳ ಬಗ್ಗೆ ವಿಂಗಡಿಸಕ್ಕೆ ಇಷ್ಟಪಡ್ತೀನಿ. ಒಂದು ಸಣ್ಣ ರೈತ, ಮಧ್ಯಮ ರೈತ ಮತ್ತು ದೊಡ್ಡ ರೈತನ ಹೇಳಕ್ ಇಷ್ಟಪಡ್ತೀನಿ. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನ. ಸೊ ಅದೇ ರೀತಿಯಲ್ಲಿ ಇವಾಗ ಹೇಳ್ಬೇಕಂತ ಹೇಳಿದ್ರೆ ಮತ್ತೆ ಮಾಡ್ತಕ್ಕಂಥ ವಿಧಾನಗಳಲ್ಲಿ ನಮ್ಮಲ್ಲಿ ನಾಲ್ಕು ವಿಧಾನಗಳಿದ್ದಾವೆ. ಮೊದಲನೇದಾಗಿ ಸಾಂಪ್ರದಾಯಿಕ ಪದ್ಧತಿ, ಸುಧಾರಿತ ಸಾಂಪ್ರದಾಯಿಕ ಪದ್ಧತಿ, ಅರೆತೀವ್ರ ಪದ್ಧತಿ, ತೀವ್ರ ಪದ್ಧತಿ ಅಂತ ಇದೆ. ಸೊ ಇದು ಅರೆತೀವ್ರ ಪದ್ಧತಿ, ತೀವ್ರ ಪದ್ಧತಿ ಮತ್ತು ಅತಿ ತೀವ್ರ ಪದ್ಧತಿ ಅಂತ ಇನ್ನೊಂದಿದೆ. ಅದು ಸದ್ಯದಲ್ಲಿ ನಮ್ಮ ಒಂದು ದೇಶದಲ್ಲಿ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳೋದಿಲ್ಲ ನಾನು, ಆದ್ರೆ ಅದಕ್ಕೆ ಬೇಗ ಇರತಕ್ಕಂತ ಒಂದು ಅನುಕೂಲತೆಗಳು ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ನಮ್ಗೆ ಸಾಧ್ಯ ಅಂತ ಹೇಳಿದ್ರೆ ಸುಧಾರಿತ ಸಾಂಪ್ರದಾಯಿಕ ಪದ್ಧತಿ ಈ ಒಂದು ಭಾಗಕ್ಕೆ ತುಂಬಾ ಸೂಕ್ತವಾದಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಪ್ರತಿ ಒಂದು ಹಂತಕ್ಕೆ ನಮ್ಮ ಮೇಲೆ ಹೋಗ್ತಾ ಹೋದಂಗೆ ಅದೇ ರೀತಿ ಫಸ್ಟ್ ಮೊದಲನೇದಾಗಿ ನಮ್ಗೆ ನೀರಿನ ಲಭ್ಯತೆ ಬೇಕಾಗುತ್ತೆ. ಆ ನೀರಿನ ಲಭ್ಯತೆ ನಮ್ಗೆ ಇಲ್ಲಿ ಈ ಒಂದು ರಾಯಚೂರು ಭಾಗಕ್ಕೆ ನೋಡಿದಾಗ ಅಷ್ಟು ಲಭ್ಯತೆ ಇಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗತ್ತೆ, ಸೊ ಅರೆ ತೀವ್ರ ತೀವ್ರ ಪದ್ಧತಿ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಇವಾಗ. ಈಗ ಸುಧಾರಿತ ಸಾಂಪ್ರದಾಯಿಕ ಪದ್ಧತಿ ಏನಿದೆಯಲ್ಲ ಅದರಲ್ಲಿ ಕಡಿಮೆ ಖರ್ಚು ಹೆಚ್ಚು ಲಾಭ ಮಾಡೋದಕ್ಕೆ ತುಂಬಾ ಅವಕಾಶಗಳಿದ್ದಾವೆ. ಏನಿದು ಸುಧಾರಿತ ಸಾಂಪ್ರದಾಯಿಕ ಪದ್ಧತಿ ಅಂದ್ರೆ ಏನು, ಇದರಲ್ಲಿ ಯಾವ ರೀತಿ ಒಂದು ತಂತ್ರಜ್ಞಾನ ಬರುತ್ತಂತೀರಿ? ತಂತ್ರಜ್ಞಾನ ಅಂತ ಹೇಳಿದ್ರೆ ಈಗ ಹೆಚ್ಚಿನ ಅಂಶ ಎಲ್ಲ ರೈತನ ನೋಡಿದಾಗ ಎಲ್ಲರಿಗೂ ಈಗಿನ ಮಾಹಿತಿ ಇದೆ. ಆದ್ರೆ ಏನಂತ ಹೇಳಿದ್ರೆ ಒಂದು ಸಮಸ್ಯೆ ಅಂತ ಹೇಳಿದಾಗ ಪ್ರತಿಯೊಬ್ಬ ರೈತನನ್ನು ಅಬ್ಸರ್ವ್ ಮಾಡಿದಾಗ ಕಡಿಮೆ ಅವಧಿಯಲ್ಲಿ ಹೆಚ್ಚು ಲಾಭ ಮಾಡ್ಬೇಕು ಅನ್ನೋ ಒಂದೇ ಉದ್ದೇಶ ಬಿಟ್ರೆ ವೈಜ್ಞಾನಿಕವಾಗಿ ಮಾಡ್ತಾ ಹೋದಾಗ ಅದರಿಂದ ಲಾಭ ಇದೆ ಅನ್ನೋ ಒಂದು ಉದ್ದೇಶ ಯಾರು ಕಂಡು ಬರ್ತಾ ಇಲ್ಲ. ಅದು ಸೊ ಅದಕ್ಕೋಸ್ಕರ ನಾನು ಹೇಳಿದ್ ಅಂತ ಹೇಳಿದ್ರೆ ಕಡಿಮೆ ಖರ್ಚಿನಲ್ಲಿ ವೈಜ್ಞಾನಿಕವಾಗಿ ಮಾಡ್ತಾ ಹೋಯ್ತು ಅಂತ ಹೇಳಿದಾಗ ಖಂಡಿತವಾಗಿ ಒಂದು ನಾವು ನೈಸರ್ಗಿಕವನ್ನ ನಾವು ಕಾಪಾಡ್ಕೊಳ್ತೀವಿ, ಜೊತೆನಲ್ಲಿ ಹೆಚ್ಚು ಲಾಭ ಕೂಡ ಮಾಡ್ಕೊಳ್ತಾ ಹೋಗ್ಬೋದು. ಮೊದಲನೇದಾಗಿ ರೈತರು ಏನಂತ ಹೇಳಿದ್ರೆ ಉತ್ತಮ ಯೋಗ್ಯ ಉತ್ತಮ ತಳಿ ಇರ್ತಕ್ಕಂತ ಮೀನ ತಳಿಗಳನ್ನ ನಾವು ಬೆಳೆಸ್ತಕ್ಕಂಥದ್ದು. ಯಾಕೆಂದ್ರೆ ರೈತರ ನೋಡಿದಾಗ ಅಲ್ಲೆಲ್ಲ ಆಂಧ್ರ ಪ್ರದೇಶದಲ್ಲಿ ಸಿಗತ್ತೆ, ಅಲ್ಲಿ ಸಿಗತ್ತೆ, ಇಲ್ಲಿ ಸಿಗತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ತಗೊಂಡ್ಬಂದ್ಬಿಟ್ಟು ಅವರಿಂದ ಬಿಡ್ತಾರೆ. ಅವ್ರು ಸರಬರಾಜು ಮಾಡ್ತಕ್ಕಂಥ ಮೀನು ತಳಿಗಳು ಯಾವ ರೀತಿ ಇರುತ್ತೆ ಅಂತ ರೈತರಿಗೆ ಗೊತ್ತಿರೋದಿಲ್ಲ. ಆದ್ರೂ ಕೂಡ ಏನಂತ ಹೇಳಿದ್ರೆ ಅವರು ಬಂದು ನಮ್ಗೆ ಮನೆ ಬಾಗಿಲಿಗೆ ಬಂದು ಕೊಡ್ತಾರ ಅನ್ನೋ ಒಂದು ಸಂತೋಷಕ್ಕೋಸ್ಕರ ಯಾವ ಮರಿಗಳು ಇದ್ರು ತಗೊಂಡಿರ್ತಾರೆ. ಜೊತೆಗಳು ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಈ ಸುಧಾರಿತ ಸಾಂಪ್ರದಾಯಿಕ ಪದ್ಧತಿನಲ್ಲಿ ನಾವು ಕೊಲ್ಕೆ ಮಾಡಿ ನೋಡಿದ್ರೆ ಬೇರೆ ಕೊಲ್ಕೆ ಮಾಡಿ ನೋಡಿದಾಗ ಈ 3,000 ಮರಿಗಿಂತ ಹೆಚ್ಚು ಮರಿಯನ್ನ ಬಿಡಬಾರ್ದಿಲ್ಲಿ. 3,000 ಮರಿ ಅದರಲ್ಲೂ ಕೂಡ 2.5 ಇಂಚಿಂದ 3 ಇಂಚ್ ಮರಿ ಉದ್ದ ಇತ್ತಂತ ಹೇಳಿದ್ರೆ ಅದನ್ನ 3,000 ಮರಿ ಬಿಟ್ಟು ತುಂಬಾ ಅನುಕೂಲ ಆಗುತ್ತೆ. ಅಂದ್ರೆ ಒಂದು ಎಕರೆ ಹೊಂಡಕ್ಕೆ 3 ಇಂಚ್ ಉದ್ದದ ಮೀನು ಮರಿಯನ್ನ 3,000 ಮಾತ್ರ ಬಿಡಬೇಕಾಗತ್ತೆ. ಅಂದ್ರೆ ಬೇರೆ ಬೇರೆ ಪದ್ಧತಿಗಳನ್ನ ಜಾಸ್ತಿ ಕೂಡ ಬಿಡ್ತಾ ಹೋಗ್ಬೋದು. ನಮ್ಗೆ ಈ ಸದ್ಯದಲ್ಲಿ ಸುಧಾರಿತ ಸಾಂಪ್ರದಾಯಿಕ ಪದ್ಧತಿನಲ್ಲಿ 3,000 ಮರಿ ಬಿಡೋದು ತುಂಬಾ ಯೋಗ್ಯತೆ. ಈಗ ರೈತರು ಒಳ್ಳೆ ಮರಿಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಇಲ್ಲಿ ನಮ್ಮ ರೈತರಿಗೆ ಯಾವ ರೀತಿ ಅವಕಾಶಗಳಿದಾವೆ, ಎಲ್ಲಿ ತಗೋಬಹುದು ಒಳ್ಳೆ ಮರಿಗಳು, ಎಲ್ಲಿ ಲಭ್ಯತೆ ಇದೆ, ಅವರಿಗೆ ಕಡಿಮೆ ರೇಟ್ ನಲ್ಲಿ ಸಿಗ್ತಕ್ಕಂತ ಒಂದು ಸಂಸ್ಥೆಗಳು ಯಾವ್ದಾವ ಅಂತ ಇರ್ತಾವ? ಕಡಿಮೆ ರೇಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಗುಣಮಟ್ಟದ ಮೀನು ಮರಿ ಸಿಗೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಮೊದಲನೇದಾಗಿ ನಮ್ಮ ಸರ್ಕಾರಿ ವತಿಯಿಂದ ತುಂಗಭದ್ರ ಅಣೆಕಟ್ಟಿನಲ್ಲಿ ನಮಗೆ ಮೀನುಗಾರಿಕೆ ಇಲಾಖೆಯಲ್ಲಿ ಮೀನು ಮರಿ ಉತ್ಪಾದನೆ ಮಾಡ್ತಾ ಇದ್ದಾರೆ. ಅದೇ ತರ ಶಿವಮೊಗ್ಗದಲ್ಲಿ ಕೂಡ ನಮ್ಮ ಮೀನುಗಾರಿಕೆ ಇಲಾಖೆ ತಯಾರು ಮಾಡ್ತಾ ಇದ್ದಾರೆ. ಅದನ್ನ ತಗೊಂಡ್ ಬಂದ್ಬಿಟ್ಟು ಇಲ್ಲಿಗೆ ನಾರಾಯಣಪುರ ಡ್ಯಾಮ್ ಇದೆ, ಅಲ್ಲಿ ಮರಿಗಳನ್ನ ಬೆಳೆಸ್ಬಿಟ್ಟು ಅದನ್ನ ರೈತರಿಗೆ ನಾವು ಕೊಡ್ತಾ ಇದ್ದಾರೆ. ಜೊತೆನಲ್ಲಿ ನಮ್ಮದೇ ಆದ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಒಂದು ಭಾಗವಾದಂತ ಕೃಷಿ ಸಂಶೋಧನಾ ಕೇಂದ್ರ ದಡಸಿಗೂರಿನಲ್ಲಿ ಕೂಡ ನಾವು ಮರಿಗಳನ್ನ ಬೆಳೆಸ್ತಾ ಇದ್ದೀವಿ. ಅಂದ್ರೆ ರೈತರು ದಯವಿಟ್ಟು ಈ ನಮ್ಮ ಸರ್ಕಾರಿ ಸಂಸ್ಥೆಗಳೇನು ಕೊಡ್ತಾ ಇದೀವಲ್ಲ, ಇದು ಅತಿ ಗುಣಮಟ್ಟದ ಮೀನು ಮರಿಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ನಿಮ್ಗೆ ಕೊಡ್ತಕ್ಕಂಥದ್ದು ದೊಡ್ಡ ಮರಿಗಳನ್ನ, ಅಂದ್ರೆ 2.5 ಇಂಚಿಂದ 3 ಇಂಚ್ ಉದ್ದದ ಮೀನು ಮರಿಗಳನ್ನ ನಾವು ಕೊಡ್ತಾ ಇದೀವಿ. ಈ 2 ಇಂದ 3 ಇಂಚ್ ಮೀನು ಬೆಳೆಸೋದಕ್ಕೆ ನಾವು ಕನಿಷ್ಠ ಕೂಡ 3 ತಿಂಗಳು ತಗೊಳ್ತೀವಿ. ಅದ್ರಲ್ಲೇನಾಗುತ್ತೆ, ಕೆಲವೊಂದ್ಸರಿ ಸಣ್ಣದು ಅಥವಾ ತುಂಬಾ ವೀಕ್ ಇರ್ತಕ್ಕಂತ ಮರಿಗಳು ಸತ್ತೋಗ್ತವೆ, ಪುಷ್ಟವಾಗಿರ್ತಕ್ಕಂತ ಮೀನು ಮರಿಗಳು ಮಾತ್ರ ನಮ್ಗೆ ಉಳ್ಕೊಳ್ತವೆ. ಅಂತ ಮೀನು ಮರಿಗಳನ್ನ ನಾವು ರೈತರಿಗೆ ಸರಬರಾಜು ಮಾಡ್ತೇವೆ ನಾವು. ಈಗ ಮೀನು ಮರಿಗಳದ್ದು ಒಂದು ಖರ್ಚು ಇಲ್ಲಿ ಕಡಿಮೆ ಮಾಡ್ಲಿಕ್ಕೆ ಅವಕಾಶ, ಒಳ್ಳೆ ಮೀನು ಮರಿಗಳ ಆಯ್ಕೆಯನ್ನು ಮಾಡ್ಬೇಕಂತಕ್ಕಂತ ವಿಚಾರ. ಇನ್ನ ರೈತರು ಏನಾದ್ರೂ ಕಡಿಮೆ ಖರ್ಚಿನಲ್ಲಿ ಹೊಂಡಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ ಏನಾದ್ರೂ ತಂತ್ರಜ್ಞಾನ ಇದೆ, ಹೇಗೆ ಕಡಿಮೆ ಅದರಲ್ಲಿ ಏನಾದ್ರೂ ಉಳಿತಾಯ ಮಾಡಬಹುದು ಹೊಂಡಗಳನ್ನ? ನೀವು ಗಮನಿಸಿದಾಗ ರೈತರು ಅನಾವಶ್ಯಕವಾಗಿ ಅದಕ್ಕೆ ಏನಾದ್ರೂ ಖರ್ಚು ಮಾಡ್ತಿದ್ರೆ ಹೊಂಡಗಳ ನಿರ್ಮಾಣಕ್ಕೆ? ಸರ್, ಹೊಂಡಗಳ ನಿರ್ಮಾಣಕ್ಕಿಂತ ನೋಡಿದಾಗ ನಾವು ಅದರಲ್ಲಿ ಖರ್ಚನ್ನ ಕಡಿಮೆ ಮಾಡೋದಕ್ಕೆ ಇನ್ನು ಅವಕಾಶಗಳಿಲ್ಲ. ಆದ್ರೆ ಇವಾಗ ಏನಂತ ಹೇಳಿದ್ರೆ ಈಗ ಹೆಚ್ಚಿನ ಅಂಶ ಕೆಲವೊಂದ್ ಕಡೆ ಈ ಸರ್ಕಾರಿ ಇಲಾಖೆಗಳು ರೋಡ್ ಅನ್ನ ಮಾಡೋದಕ್ಕೋಸ್ಕರ ಕೆಲವು ಕಡೆ ಎಲ್ಲ ಮಣ್ಣು ತಗೊಳ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ನಾವು ಜಮೀನನ್ನ ಕೊಟ್ಟು ಮಣ್ಣು ತೆಗೆಸ್ಕೊಳ್ಳೋದ್ರಿಂದ ಅವ್ರಿಗೆ ಮಣ್ಣು ಸಿಗತ್ತೆ, ನಮ್ಗೆ ಹೊಂಡ ಕೂಡ ಆಗತ್ತೆ. ಸೊ ಹಾಗಾಗಿ ಅದರಿಂದ ನಾವು ಯಾವುದೇ ಕಕ್ಷೆಯಿಂದ ಮಾಡ್ಕೋಬಹುದು. ಇನ್ನೊಂದಂತ ಹೇಳಿದ್ರೆ ಪ್ರತಿಯೊಬ್ಬ ಇವಾಗ ಏನ್ ಹೊಸದಾಗಿ ಮಾಡ್ತಕ್ಕಂತ ರೈತರೇನಿದಾರಲ್ಲ, ಹೊಸದಾಗಿ ಹೊಂಡ ಮಾಡ್ತಕ್ಕಂಥವ್ರು, ದಯವಿಟ್ಟು ಮತ್ತೆ ಮೊದಲನೇದಾಗಿ ಮೀನುಗಾರಿಕೆ ಇಲಾಖೆ ಏನಿದೆಯಲ್ಲ ಅವ್ರಿಗೆ ಹೋಗಿ ಒಂದು ಅರ್ಜಿನ ಕೊಡಿ. ಅರ್ಜಿ ಕೊಡೋ ಉದ್ದೇಶ ಅಂತ ಹೇಳಿದ್ರೆ ನಿಮಗೆ ಸಬ್ಸಿಡಿ ಸಿಗುತ್ತೆ. ಅದರಲ್ಲಿ ಸಬ್ಸಿಡಿ ಸಿಗೋದ್ರಿಂದ ಏನಾಗುತ್ತೆ, ಎಕರೆಗೆ ಇಂತಿಷ್ಟು ಅಂತ ಕೊಡ್ತಾರೆ, 40,000 ರಿಂದ 50,000 ರೂಪಾಯಿ ಕೊಡ್ತಾರೆ. ಅದರಲ್ಲಿ ಎಸ್ಸಿ ಎಸ್ಟಿಗಳು ಬೇರೆ ಇದೆ, ಮತ್ತೆ ಈ ಸೌಳು ಮತ್ತೆ ಜವಳು ಭೂಮಿ ಇರ್ತಕ್ಕಂತ ಹೊಂಡಗಳಿಗೆ ಬೇರೆ ಸಬ್ಸಿಡಿ ಕೊಡ್ತಾರೆ. ಆ ಸಬ್ಸಿಡಿನ ಉಪಯೋಗಿಸಿಕೊಂಡು ದಯವಿಟ್ಟು ತಾವು ಅನುಕೂಲದ ಉಪಯೋಗ ಮಾಡ್ಕೊಳ್ಬೇಕಾಗ. ಅಂದ್ರೆ ಸಬ್ಸಿಡಿಯನ್ನ ಮೀನುಗಾರಿಕೆ ಇಲಾಖೆಯಿಂದ ಕೊಡತಕ್ಕಂತ ಸಬ್ಸಿಡಿಯನ್ನ ಬಳಕೆ ಮಾಡ್ಕೊಳ್ಳೋದ್ರೆ ಅಲ್ಲಿ ರೈತರು ಉಳಿತಾಯ ತಕ್ಕ ಮಟ್ಟಿಗೆ ಉಳಿತಾಯ ಮಾಡಬಹುದು. ಜೊತೆಗೆ ನ್ಯಾಚುರಲ್ ಆಗಿ ಎಲ್ಲೆಲ್ಲಿ ರೋಡ್ ಅನ್ನು ತೆಗಿತಿರ್ತಾರೆ ಅಂತ ರೋಡಿಗೆ ಮಣ್ಣನ್ನು ಕೊಟ್ಟು ಅಲ್ಲಿ ಸಹ ಹೊಂಡಗಳನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿದಾವೆ. ಇನ್ನ ಮುಖ್ಯವಾಗಿ ಈಗ ಮೀನು ಮರಿಗಳ ಆಯ್ಕೆ ಆಯ್ತು, ಜೊತೆಗೆ ಹೊಂಡಗಳ ನಿರ್ಮಾಣ, ಇನ್ನ ಮೊದಲೇ ಇನ್ನ ಹೆಚ್ಚಿಗೆ ಖರ್ಚು ಮಾಡ್ತಕ್ಕಂಥ ಸನ್ನಿವೇಶಗಳು ಯಾವ? ರೈತರು ಎದಕ್ಕೆ ಹೆಚ್ಚಾಗಿ ಖರ್ಚು ಮಾಡ್ತಾರೆ? ಮೀನಿನ ಮೀನು ಮರಿಗಳನ್ನ ಮೇಯಿಸಲಿಕ್ಕೆ ಖರ್ಚು ಮಾಡ್ತಾ ಇದಾರೆ ಅಂತೀರೋ, ಬೇರೆ ಯಾವ್ಯಾವ ಒಂದು ಕಾರ್ಯಗಳಿಗಾಗಿ ಹೆಚ್ಚು ಖರ್ಚು ಆಗ್ತಾ ಇದೆ? ಇಲ್ಲಿ ಮೀನು ಬೆಳೆಸೋದ್ರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಆಹಾರ. ಆಹಾರದಲ್ಲಿ ಕನಿಷ್ಠ ಅಂತ ಹೇಳಿದ್ರೆ ಒಟ್ಟು ಪ್ರೊಡಕ್ಷನ್ ಕಾಸ್ಟ್ ಅಂತ ಹೇಳ್ತೀವಲ್ಲ, ಆ ಪ್ರೊಡಕ್ಷನ್ ಕಾಸ್ಟ್ ನಲ್ಲಿ 70-80% ಬರೀ ಫೀಡ್ಗೆ ಹೊರಟೋಗ್ತದೆ, ಅಥವಾ ಆಹಾರಕ್ಕೆ ಹೊರಟೋಗ್ತದೆ. ಸೊ ಈಗ ನಾ ಹೇಳಿದ್ರೆ ಬೇರೆ ಬೇರೆ ವಿಧಗಳಿದಾವೆ, ಬೇರೆ ಬೇರೆ ವಿಧಗಳಿಂದ ಬೇರೆ ಬೇರೆ ರೀತಿಯ ಪೂರಕ ಆಹಾರವನ್ನು ನಾವು ಕೂಡ ಕೊಡ್ಬೋದು. ಅದೇನಾಗುತ್ತೆ, ಪೂರಕ ಆಹಾರಕ್ಕೆ 1 ಕೆಜಿಗೆ 40 ರೂಪಾಯಿಯಿಂದ 60 ರೂಪಾಯಿ ಹೋಗ್ತದೆ. ಅದು ನಾವು ಸಣ್ಣ ರೈತರಿಗೆ ನಾವು ಇದನ್ನ ಮಾಡಿ ಅಂತ ಹೇಳಿದಾಗ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಸಣ್ಣ ರೈತನಿಗೆ ಅಷ್ಟು ಹಣವನ್ನು ಹಾಕಿ ಮೀನು ಬೆಳೆಸೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ಅಂತವ್ರಿಗೆ ಸಿಂಪಲ್ ಆಗಿ ಅಂತ ಹೇಳಿದೈತೆ ಅಂತ ಹೇಳಿದ್ರೆ, ಹೊಂಡದಲ್ಲಿ ಬೆಳೀತಕ್ಕಂತ ಪಾಚಿ ಅಂತ ಹೇಳ್ತೀವಿ, ಹಸಿರು ಪಾಚಿ ಅಂತ ಹೇಳ್ತೀವಲ್ಲ, ಅದನ್ನ ಇಂಗ್ಲಿಷ್ ನಲ್ಲಿ ಆಲ್ಗೆ ಅಂತ ಹೇಳ್ತೀವಿ, ಪಾಚಿ ಹಸಿರು ಪಾಚಿ. ಅದನ್ನ ಬೆಳೆಸೋದ್ರಿಂದ ಅದು ನೈಸರ್ಗಿಕ ಆಹಾರ, ಅದು ಮೀನಿಗೆ ಆ ನೈಸರ್ಗಿಕ ಆಹಾರವನ್ನು ತಿನ್ಕೊಂಡು ಮೀನು ದಷ್ಟಪುಷ್ಟವಾಗಿ ಬೆಳೀತೀವಿ. ಮತ್ತೆ ಇನ್ನೊಂದು, ಯಾವುದೇ ರೀತಿಯ ಕಾಯಿಲೆಗಳಾಗ್ಲಿ ರೋಗ ರಜನೆಗಳು ಕೂಡ ಆ ನೈಸರ್ಗಿಕ ಆಹಾರ ತಿನ್ನೋದ್ರಿಂದ ಬರೋದಿಲ್ಲ. ಸೊ ಅದನ್ನ ನಾವು ನೈಸರ್ಗಿಕ ಆಹಾರವನ್ನು ಬೆಳೆಸಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ನಮ್ಗೆ ಅದಕ್ಕೆ ನಾವು ಕೆಲವೊಂದು ಪೋಷಕಾಂಶಗಳನ್ನ ಕೊಡ್ಬೇಕಾಗತ್ತೆ. ಪೋಷಕಾಂಶಗಳು ಅಂತ ಹೇಳಿದ್ರೆ ಸಾರಜನಕ, ರಂಜಕ, ಪೊಟ್ಯಾಷ್, ಈ ಮೂರು ಅಂಶಗಳು ಸಿಗ್ತಕ್ಕಂಥ ಯಾವುದೇ ಗೊಬ್ಬರ ಆಗ್ಲಿ, ಸಾವಯವ ಗೊಬ್ಬರ ಇರ್ಬೋದು ಅಥವಾ ರಾಸಾಯನಿಕ ಗೊಬ್ಬರ ಆದರೂ ಇರ್ಬೋದು. ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಇಲ್ಲಿ ಸಣ್ಣ ರೈತರಿಗೆ ನಾವು ರಾಸಾಯನಿಕ ಗೊಬ್ಬರವನ್ನು ಬಳಸಿ ಅಂತ ಹೇಳಿದಾಗ ಸ್ವಲ್ಪ ಕಷ್ಟ ಆಗತ್ತೆ. ಯಾಕೆಂತ ಹೇಳಿದ್ರೆ ಮೊದಲನೇದಾಗಿ ರಾಸಾಯನಿಕ ಗೊಬ್ಬರ ತುಂಬಾ ತುಟ್ಟಿ ಇದೆ, ಇನ್ನೊಂದಾಗಿ ಲಭ್ಯತೆ ಕೂಡ ತುಂಬಾ ಕಡಿಮೆ ಇರೋದ್ರಿಂದ ರಾಸಾಯನಿಕ ಗೊಬ್ಬರವನ್ನು ಬಳಸೋದ್ರಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ, ಅದರಿಂದ ಖರ್ಚು ಕೂಡ ಜಾಸ್ತಿ ಆಗತ್ತೆ. ಅದರಿಂದಾಗಿ ಬರೀ ಸಾವಯವ ಗೊಬ್ಬರ ಅಂದ್ರೆ ಸಗಣಿ, ಕೋಳಿ ಗೊಬ್ಬರ, ವರ್ಮಿ ಕಾಂಪೋಸ್ಟ್ ಆಗ್ಲಿ ಅಥವಾ ಗೋಬರ್ ಗ್ಯಾಸ್ನಿಂದ ಬಂದಿರತಕ್ಕಂಥ ಸಗಣಿಯನ್ನಾಗ್ಲಿ ಈ ತರ ಬಳಸೋದ್ರಿಂದ ರೈತ ಖಂಡಿತವಾಗಿ ತುಂಬಾ ಖರ್ಚನ್ನು ಕಡಿಮೆ ಮಾಡಬಹುದು. ಜೊತೆನಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು, ಈಗ ನಿಮ್ಮಲ್ಲಿ ಲೋಕಲ್ ಅಲ್ಲಿ ಸಿಗ್ತಕ್ಕಂಥ ಸ್ಥಳೀಯವಾಗಿ ಸಿಗ್ತಕ್ಕಂಥ ಈ ಅಕ್ಕಿ ತೌಡಾಗ್ಲಿ, ಅದರಲ್ಲೂ ಸ್ವಲ್ಪ ಇವಾಗ ಇತ್ತೀಚೆಗೆ ಎಣ್ಣೆ ತೆಗೆದು ಉಳಿದಿರ್ತಕ್ಕಂಥ ಅಕ್ಕಿ ತೌಡಿನಿದೆಯಲ್ಲ ಅದನ್ನ ಕೂಡ ನೀವು ಬೆಳೆಸಬಹುದು. ಅದರಿಂದ ನಿಮ್ಮ ಅತಿ ಹೆಚ್ಚು ಕಡಿಮೆ ಖರ್ಚಲ್ಲಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈಗ ರೈತರು ಸಾಕಷ್ಟು ಒಂದು ಕೃಷಿ ತ್ಯಾಜ್ಯಗಳು ಬರ್ತಿರ್ತವೆ, ಈ ಕೃಷಿ ತ್ಯಾಜ್ಯಗಳನ್ನ ಉಪಯೋಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂದ್ರೆ ಕೃಷಿ ತ್ಯಾಜ್ಯಗಳು ಯಾವುದೇ ವಸ್ತು ನೀರಲ್ಲಿ ಕೊಳೆಯಂತ ವಸ್ತುಗಳು ಅದನ್ನ ಹಾಕೋದ್ರಿಂದ, ಅಂದ್ರೆ ಇವಾಗ ನೋಡಿ ನಾವು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾವು ಈಗ ಸುಮಾರು 3 ವರ್ಷದಿಂದ ಟ್ರೈ ಮಾಡ್ತಾ ಇದೀವಿ, ಅದು ಹಳೆ ಪದ್ಧತಿನಿಂದ, ಅಂದ್ರೆ ಹೊಸ ಹೊಸ ತ್ಯಾಜ್ಯ ವಸ್ತುಗಳನ್ನ ಹಾಕಿ ನಾವು ಅದನ್ನ ಪ್ರಯೋಗ ಮಾಡ್ತಾ ಇದೀವಿ. ಇವಾಗ ಇವಾಗ ಈ ಕಪ್ಪೆ ಜೊಂಡು ಅಂತ ಹೇಳ್ತೀವಲ್ಲ, ಟೈಪ್ ಆಗಿ ಟೈಪ್ ಅಂತ ಹೇಳ್ತಾರೆ, ಅದನ್ನ ಎಲ್ಲ ಕಡೆ ಕಟ್ ಮಾಡ್ಬಿಟ್ಟು ನೀವು ಹೊಂಡಗಳಿಗೆ ಹಾಕ್ತು ಅಂತ ಹೇಳಿದ್ರೆ ಕಪ್ಪೆ ಜೊಂಡ ಮೇಲೆ ಹಸು ಪಾಚಿ ಡೆವಲಪ್ ಆಗತ್ತೆ, ಆ ಹಸು ಪಾಚಿನ ಮೀನ್ ತಿಂದು ಬರ್ತಿದ್ರೆ ಒಂದು. ಇನ್ನೊಂದೇನ ಅಂತ ಹೇಳಿದ್ರೆ ಆ ಕಪ್ಪೆ ಜೊಂಡು ನಿಧಾನವಾಗಿ ನೀರಲ್ಲಿ ಕೊಳಿತಾಗುತ್ತೆ, ಅದು ನೀರಲ್ಲಿ ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಸೊ ಇದರಿಂದ ರೈತ ಖಂಡಿತವಾಗಿ ತುಂಬಾ ಖರ್ಚನ್ನು ಕಡಿಮೆ ಮಾಡ್ತಾ ಹೋಗ್ಬೋದು. ಇನ್ನ ಮಣ್ಣು ತಾವ್ ಹೇಳಿದ್ರಿ, ಈಗ ಹೊಂಡದ ಫಲವತ್ತತೆಯನ್ನ ಹೇಗೆ ರೈತರು ಗಮನಿಸಬೇಕಾಗುತ್ತೆ? ಹೊಂಡದ ಫಲವತ್ತತೆ ಅಂದ್ರೇನು? ಅದನ್ನ ಫಲವತ್ತತೆಯನ್ನ ಚೆನ್ನಾಗಿ ಮೇಂಟೈನ್ ಮಾಡೋದ್ರಿಂದ ಒಳ್ಳೆ ಒಂದು ಮೀನಿನ ಇಳುವರಿ ಬರ್ತಕ್ಕಂತ ವಿಚಾರ. ಫಲವತ್ತತೆ ಚೆನ್ನಾಗಿ ಇದೆ ಅಂತಕ್ಕಂತ ವಿಚಾರಗಳು ಏನು ಅಲ್ಲಿ ರೈತರು ಗಮನಿಸಬೇಕಾಗಿದೆ? ಈಗ ಮುಖ್ಯವಾಗಿ ನಾವು ಹೇಳಿದ್ನಲ್ಲ, ಇದನ್ನ ಆಲ್ಮೋಸ್ಟ್ ನಾವು ಇದನ್ನ ನೈಸರ್ಗಿಕವಾಗಿ ಬೆಳೆಸ್ತಕ್ಕಂಥದ್ದು. ಇದು ನೈಸರ್ಗಿಕ ಅಂತ ಹೇಳಿದ್ರೆ ನೈಸರ್ಗಿಕ ಆಹಾರವನ್ನ ಉತ್ಪತ್ತಿ ಮಾಡ್ತಕ್ಕಂಥದ್ದು, ಅಂದ್ರೆ ಅದರಲ್ಲಿ ಹಸಿರು ಪಾಚಿನ ಉತ್ಪಾದನೆ ಮಾಡ್ತಕ್ಕಂಥದ್ದು. ಸೊ ರೈತರು ಒಂದು ಸಿಂಪಲ್ ಒಂದು ಟೆಕ್ನಾಲಜಿ ಅಂತ ಹೇಳಿದ್ರೆ ನೀರು ಯಾವಾಗೂ ಹಸಿರು ಬಣ್ಣದಲ್ಲಿ ಇರ್ಬೇಕು. ತುಂಬಾ ದಟ್ಟವಾಗಿ ಇದ್ರು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಹಸಿರು ಪಾಚಿ ತುಂಬಾ ಜಾಸ್ತಿ ಇದೆ ಅಂತೇಳಿ, ತುಂಬಾ ತಿಳಿಯಾಗಿತ್ತು ಅಂತ ಹೇಳಿದ್ರೆ ಅದರಲ್ಲಿ ಹಸಿರು ಪಾಚಿನೇ ಇಲ್ಲ ಅಂತ ತಿಳ್ಕೊಬೇಕಾಗತ್ತೆ. ಸೊ ಮಧ್ಯಮದಲ್ಲಿ ಇರ್ಬೇಕಾಗತ್ತೆ ಹಸಿರು ಪಾಚಿ. ಸಪೋಸ್ ಇವಾಗ ಹಸಿರುಪಾಚಿತ್ತು ನೀರು ತುಂಬಾ ಚಿಳಿ ಆಯ್ತು ಅಂತ ಹೇಳಿದಾಗ ಅದಕ್ಕೆ ನಾವು ತಿಂಗಳು ತಿಂಗಳು ನಾವು ಫಿನಿಶ್ ಅಂದ್ರೆ ಕೂಡ ಅದಕ್ಕೆ ಒಂದು 300-400 kg ಅಷ್ಟು ಒಂದು ಎಕರೆಗೆ ಸಗಣಿ ಅಥವಾ ಬೇರೆ ಯಾವುದೇ ಗೊಬ್ಬರ ಕೊಡಬೇಕಾಗತ್ತೆ. ಒಂದು ಅಂಶ ನೀವು ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ಅಂತ ಹೇಳಿದ್ರೆ ಈ ಎಲ್ಲೆಲ್ಲಿ ಈಗ ಕೋಳಿ ಗೊಬ್ಬರ ನಿಮಗೆ ಲಭ್ಯತೆ ಇದೆ, ಕೋಳಿ ಗೊಬ್ಬರ ಇದ್ದಾಗ ಅವಾಗೇನಾಗತ್ತೆ ಅಂದ್ರೆ ಸಪೋಸ್ ಈಗ ನಾವು ಸಗಣಿನ 400 kg ಅಂತ ಹಾಕ್ಬೇಕಂತ ಹೇಳಿದ್ರೆ ಇಲ್ಲಿ ಕೋಳಿ ಗೊಬ್ಬರನ ಬರೀ ಅರ್ಧದಷ್ಟು ಹಾಕ್ಬೇಕಾಗತ್ತೆ. ಅಂದ್ರೆ ಸಗಣಿ 400 kg ಹಾಕ್ಬೇಕಂತ ಇದ್ದಾಗ ಇಲ್ಲಿ ಕೋಳಿ ಗೊಬ್ಬರನ ಬರೀ 200 kg ಹಾಕಿದ್ರೆ ಸಾಕಾಗತ್ತೆ. ಕಾರಣ ಏನಂತ ಹೇಳಿದ್ರೆ ಇದರಲ್ಲಿ ರಂಜಕದ ಅಂಶ ಜಾಸ್ತಿ ಇರೋದ್ರಿಂದ ತುಂಬಾ ಜಾಸ್ತಿ ಪವರ್ ಇರೋದ್ರಿಂದ ಅದಕ್ಕೆ ಅರ್ಧದಷ್ಟು ಹಾಕಿದ್ರೆ ಸಾಕಾಗತ್ತೆ. ಆಮೇಲೆ ಇನ್ನೊಂದು ಹೇಳಿದ್ನಲ್ಲ, ಈಗ ನೀವು ವರ್ಷಕ್ಕೆ ಒಂದು ವರ್ಷಕ್ಕೆ ನಿಮ್ಗೆ ಬೇಕಾಗಿರ್ತಕ್ಕಂಥ ಸಗಣಿಯ ಒಂದು ಈ ಒಂದು ಕಪ್ಪು ಬಣ್ಣದ ಒಂದು ಭಾಗಕ್ಕೆ ಕನಿಷ್ಠ ಅಂದ್ರೆ ಕೂಡ 4,000 kg ಅಷ್ಟು ಸಗಣಿ ಬೇಕಾಗುತ್ತೆ ಒಂದು ಎಕರೆಗೆ. ಅಂತ ಹೇಳಿ 4,000 kg ಒಂದೇ ಸರಿ ಹಾಕೋದಂತಲ್ಲ, ಅದನ್ನ ಹಸಿರು ಪಾಚಿ ಯಾವ ತರ ಇದೆ ನೀರಿನಲ್ಲಿ ಅದನ್ನ ನೋಡ್ಕೊಂಡು ನಾವು ಸ್ವಲ್ಪ ಸ್ವಲ್ಪ ಅಂದ್ರೆ 400 kg 300 kg ಹಾಕೋಬೇಕಾಗತ್ತೆ. ನಿಮ್ಮ ನೀರಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹಸಿರು ಪಾಚಿ ಇತ್ತು ಅಂತ ಹೇಳಿದ್ರೆ ತಿಂಗಳ ತಿಂಗಳು ಹಾಕ್ಲೇಬೇಕು ಅಂತ ಏನಿಲ್ಲ. ಅದು ಹಸಿರು ಪಾಚಿನ ನೋಡ್ಕೊಂಡು ಅದನ್ನ ನಾವು ತಿಂಗಳಿಗೆ ಅಥವಾ ಒಂದೊಂದು ತಿಂಗಳಿಗೆ ನಾವು 300 kg 400 kg ಹಾಕಿದ್ರು ಸಾಕಾಗತ್ತೆ. ಒಂದು ಪಕ್ಷ ನಿಮ್ಮ ನೀರಿನ ದಟ್ಟಣೆ ಜಾಸ್ತಿ ಇತ್ತು, ಹಸಿರು ಪಾಚಿ ತುಂಬಾ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ನೀರಿನ ಲಭ್ಯತೆ ಇತ್ತು ಅಂತ ಹೇಳಿದ್ರೆ ಒಂದು 20-30% ಅಷ್ಟು ನೀರನ್ನ ಹೊಡೆದಿಂದ ನೀರು ಖಾಲಿ ಮಾಡಿ ಹೊಸ ನೀರನ್ನ ತುಂಬಿಸ್ಕೊಂಡಿರೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಈಗ ಇತ್ತೀಚೆಗೆ ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದಾರೆ ಬೇರೆ ಬೇರೆ ಬೆಳೆಗಳಲ್ಲಿ. ನಾವು ಕೃಷಿ ಬೆಳೆಗಳಿಗೆ ಬಂದಾಗ ಸಾವಯವ ಕೃಷಿ ರಾಸಾಯನಿಕ ಬಳಸಬೇಡ ಅಂತಕ್ಕಂಥ ವಿಚಾರ, ಅದೇ ರೀತಿ ಏನಾದರೂ ಈ ಮೀನು ಕೃಷಿಯಲ್ಲಿ ಸಾವಯವ ಕೃಷಿಯ ಒಂದು ಅಂಶಗಳನ್ನು ಅಳವಡಿಸಿಕೊಳ್ಳಿಕ್ಕೆ ರೈತರಿಗೆ ಅವಕಾಶಗಳು ಅಂದ್ರೆ ಹೇಗೆ, ಇಲ್ಲಿ ಏನಾದರೂ ರಾಸಾಯನಿಕಗಳನ್ನ ಬಳಸ್ತಾ ಇರ್ತಾರ ರೈತರು? ಸರ್, ಇವಾಗ ಏನಾಗಿದೆ ಅಂದ್ರೆ ಪ್ರತಿಯೊಬ್ಬರ ಮನಸ್ಸಲ್ಲಿರ್ತಕ್ಕಂಥದ್ದು ಕಡಿಮೆ ಅವಧಿನಲ್ಲಿ ಹೆಚ್ಚು ಲಾಭ ಮಾಡ್ಬೇಕಾಗಿರ್ತಕ್ಕಂತ ಒಂದೇ ಅಂಶ ಪ್ರತಿಯೊಬ್ಬರ ತಲೆಗಳಲ್ಲೂ ಇದೆ. ಅದು ಅವಾಗೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಾಕಷ್ಟು ನೋಡ್ತಾ ಇದೀವಿ ನಾವು ಇವಾಗ ಈ ಹಸು ಪಾಚಿ ಬೆಳೆಸೋದಕ್ಕೆ ಅಂತ ಹೇಳ್ಬಿಟ್ಟು ಈಗ ಕೆಲವು ಕಡೆ ನಾವು ಆ ಕೆಮಿಕಲ್ ಇದೆ ಈ ಕೆಮಿಕಲ್ ಇದೆ ಅಂತ ಹೇಳ್ಬಿಟ್ಟು ಒಬ್ಬ ಸುಮ್ಮನೆ ಹಾಕ್ತಾರೆ. ಅದು ಹಾಕೋದ್ರಿಂದ ಖಂಡಿತವಾಗಿ ಬೆಳವಣಿಗೆ ಬರ್ತದೆ ಹಸು ಪಾಚಿ. ಆದ್ರೆ ಅದೇ ರೀತಿ ಲಾಂಗ್ ಟರ್ಮ್ ಅಂತ ಹೋದಾಗ ಏನಾಗುತ್ತೆ, ನೀರು ಕೆಡ್ತಕ್ಕಂಥ ಅವಕಾಶಗಳು ಕೂಡ ಸಿಗ್ತವೆ. ಪ್ಲಸ್ ಇನ್ನೊಂದಾಗುತ್ತೆ, ಇವಾಗ ಆಂಟಿಬಯೋಟಿಕ್ ಅಂತ ಹೇಳಿ ಕೆಲವು ಕಡೆ ಕೊಡ್ತಾ ಇರ್ತಾರೆ, ಆಂಟಿಬಯೋಟಿಕ್ ಕೂಡ ನೀರಲ್ಲಿ ಹಾಕಿ ಉಪಯೋಗಿಸ್ತಾ ಇದ್ದಾರೆ. ಆದ್ರೆ ರೋಗ ರುಜಿನೇ ಇಲ್ಲದೆ ಇದ್ದಾಗ ಈ ಆಂಟಿಬಯೋಟಿಕ್ ಆಗ್ಲಿ ಬೇರೆ ಯಾವುದೇ ಒಂದು ಕೆಮಿಕಲ್ ಹಾಕೋದ್ರಿಂದ ಉಪಯೋಗ ಇಲ್ಲ ಅದರಲ್ಲಿ. ಸೊ ಆಲ್ಮೋಸ್ಟ್ ಈಗ ನಾನು ಹೇಳಿದ್ರೆ ಸುಧಾರಿತ ಸಂಪ್ರದಾಯಿಕ ಪದ್ಧತಿ ಅಂತ ಹೇಳಿದ್ರೆ ಇದು ಆಲ್ಮೋಸ್ಟ್ ಸಾವಯವ ಮೀನು ಕೃಷಿ ಅಂತ ಹೇಳ್ಬೋದು. ಅದಕ್ಕಿಂತ ಮೇಲ್ಪಟ್ಟು ಅರೆ ತೀವ್ರ ಅಥವಾ ತೀವ್ರ ಅಥವಾ ಅತಿ ತೀವ್ರ ಅಂತ ಹೋದಾಗ ಅದು ಆಲ್ಮೋಸ್ಟ್ ಇವಾಗ ಅದರಲ್ಲಿ ನಾವು ಈಗ ಕೆಲವೊಂದು ರಾಸಾಯನಿಕಗಳನ್ನ ಉಪಯೋಗಿಸಿ ಮಾಡ್ಬೇಕಾಗತ್ತೆ. ಅದು ಇಲ್ಲಿ ಈ ಒಂದು ಭಾಗಕ್ಕೆ ಅದರ ಅವಶ್ಯಕತೆ ಇರೋದಿಲ್ಲ. ಇದುವರೆಗೆ ಮೀನು ಹೊಂಡಗಳ ನಿರ್ವಹಣೆ ಮತ್ತು ಅಧಿಕ ಇಳುವರಿಯ ಮೀನು ತಳಿಗಳ ಕುರಿತು ಮೀನು ಕೃಷಿ ತಜ್ಞರಾದ ಡಾಕ್ಟರ್ ಸುಧಾಕರ್ ಎಸಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಈಗ ಕೇಳಿ ಜಾನುವಾರುಗಳಿಗೆ ಹಸಿರು ಮೇವು ಅಜೋಲಾ ಕುರಿತು ಮಾಹಿತಿ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರಿಂದ. ರೈತ ಬಾಂಧವರಿಗೆ ನಮಸ್ಕಾರಗಳು. ಇಲ್ಲಿ ಪ್ರಮುಖವಾಗಿ ಇತ್ತೀಚಿನ ದಿನಗಳು ಏನಾಗ್ತಾ ಇದೆ, ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಅದಕ್ಕೆ ಪೂರಕವಾದ ಆಹಾರ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ರೈತರು ಈ ಸಾಕಷ್ಟು ಈ ತಮ್ಮ ಇರತಕ್ಕಂಥ ದನಕರುಗಳು ಮಾರಾಟವನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಈ ಚಿತ್ತಲಾಗಿನ ಏನಾಗಿದೆ ಅಂದರೆ ಹಸಿರು ಮೇವಗೋಸ್ಕರ ಒಂದು ಅಜೋಲಾ ಅಂತ ಬಂದಿದೆ. ರೈತರಿಗೆಲ್ಲ ಮೊದಲಿನಿಂದ ಪರಿಚಯ ಇದೆ, ಆದರೂ ಇತ್ತೀಚಿನ ರೈತರು ನಡುವೆ ಬಿಟ್ಟಿದ್ದರಿಂದ ಈಗ ಕೃಷಿ ವಿಶ್ವವಿದ್ಯಾಲಯ ಮತ್ತು ಎಲ್ಲ ಕೃಷಿ ಇಲಾಖೆಗಳು ಈ ಒಂದು ಅಜೋಲಾವನ್ನು ರೈತರಿಗೆ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ನಾನು ಇವತ್ತು ಈ ಜಾನುವಾರುಗಳಿಗೆ ಈ ಒಂದು ಪೂರಕವಾದ ಮತ್ತು ಹೆಚ್ಚಿನ ಪೌಷ್ಟಿಕ ಆಹಾರದ ಈ ಅಜೋಲ ಬಗ್ಗೆ ಮಾಹಿತಿ ಕೊಡಲು ಇಚ್ಛಿಸ್ತಿದ್ದೇನೆ. ಈ ಒಂದು ಅಜೋಲ ಇದೊಂದು ನಿಮ್ಮ ರೈತರಿಗೆ ರೈತ ಬಾಂಧವರಿಗೆಲ್ಲ ಗೊತ್ತಿದೆ, ಇದೊಂದು ಬಾವಿಯಲ್ಲಿ ಎಲ್ಲ ಪಾಚಿ ಅಂತ ನಾವು ನೋಡ್ತಿದ್ದೀವಿ. ಅದನ್ನೇ ಒಂದು ಒಳ್ಳೆಯ ತಳಿಯಾದ ಇದೊಂದು ಫರ್ನ್ ಜಾತಿಗೆ ಸೇರಿದ ಒಂದು ಸಸ್ಯ. ಇದು ಸಾಮಾನ್ಯವಾಗಿ 8-10 cm ಅಷ್ಟು ಉದ್ದನೆ ಬೇರುಗಳನ್ನು ಬಿಟ್ಕೊಂಡು ಈ ನೀರಿನಲ್ಲಿ ತೇಲುತ್ತಿರ್ತದೆ. ಅಂದರೆ ಸಾಮಾನ್ಯವಾಗಿ ನಾವು 4-5 inch ನೀರಿನಲ್ಲಿ ಇದ್ದಾಗ ಏನಾಗ್ತದೆ, ಒಂದು ಹಸಿರು ನಾವು ಒಂದು ಅಗಲವಾದ ಎಲೆಗಳಿರ್ತವೆ. ಆ ಎಲೆಗಳು ಏನು ಮಾಡ್ತವೆ, ಅದರ ಕೆಳಗಡೆ 8-10 cm ಬೇರು ಇರ್ತವೆ. ಅದು ಈ ಒಂದು ಅಜೋಲ ಅಂತೇವೆ. ಇದರಿಂದ ಬಹಳಷ್ಟು ಉಪಯೋಗ ಇದೆ. ಮೊದಲೆಲ್ಲ ರೈತರು ಇದನ್ನು ದನಕರುಗಳು ಉಪಯೋಗಿಸ್ತಿದ್ರು ಮತ್ತು ಈ ಒಂದು ಭತ್ತದಲ್ಲಿ ಕೂಡ ಬೆಳೀತಿತ್ತು. ಆದರೆ ಈಗ ರೈತರು ಬಿಟ್ಟಿದ್ದರಿಂದ ಈಗ ನಮ್ಮ ಮತ್ತೆ ಎಲ್ಲ ಇದ್ರ ಬಗ್ಗೆ ಮಾಹಿತಿ ಕೊಡಲಾಗ್ತದೆ. ಇದು ಏನು ಮಾಡ್ತದೆ ಅಂದರೆ ಸಾರ್ವಜನಿಕವನ್ನು ಸ್ಥಿರೀಕರಿಸ್ತದೆ, ಅಂದರೆ ವಾತಾವರಣ ಇರ್ತಕ್ಕಂಥ ಸಾರ್ವಜನಿಕವನ್ನು ತನ್ನ ಬೇರೆಗಳಲ್ಲಿ ಸ್ಥಿರೀಕರಿಸಿ ಬೆಳೆಗೆ ಒದಗಿಸಲು ಅನುಕೂಲ ಮಾಡಿಕೊಡ್ತದೆ. ಮತ್ತು ಇದರಲ್ಲಿ ಸಾಕಷ್ಟು ಒಂದು ಪೌಷ್ಟಿಕಾಂಶಗಳು ಇರ್ತವೆ, ಅಂದರೆ ಸುಮಾರು 4-6 ಸಾರ್ವಜನಿಕ, 24-26 ಒಂದು ಪ್ರೋಟೀನ್ ಅಂತ ಸಸಾರ್ಜನಕ ಹೊಂದಿರ್ತದೆ. ಇದ್ರ ಜೊತೆಗೆ ಕಬ್ಬಿಣ ಅಂಶ ಕೂಡ ಇರ್ತದೆ ಮತ್ತು ಕಡಿಮೆ ಒಂದು ಸೆಲ್ಯುಲೋಸ್ ಇರೋದರಿಂದ ಒಂದು ದನಕರುಗಳಿಗೆ ಜೀರ್ಣವಾಗಲು ಬಹಳಷ್ಟು ಅನುಕೂಲ ಆಗ್ತದೆ. ಮತ್ತು ಇದರ ಜೊತೆಯಾಗಿ ಗೋಧಿ ಇರ್ತದೆ, ಕ್ಯಾಲ್ಸಿಯಂ ಇರ್ತದೆ, ರಂಜಕ ಇರ್ತದೆ, ಮ್ಯಾಂಗನೀಸ್ ಇರ್ತದೆ, ಮ್ಯಾಗ್ನೇಷಿಯಂ ಇರ್ತದೆ ಮತ್ತು ಪೊಟ್ಯಾಶ್ ಕೂಡ ಇರ್ತದೆ. ಹೀಗಾಗಿ ಈ ಒಂದು ಅಜೋಲಾದಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳು ಇರೋದ್ರಿಂದ ಇದನ್ನು ದನಕರುಗಳಿಗೆ ಜಾನುವಾರುಗಳಿಗೆ ಬಳಸಲು ಬಹಳಷ್ಟು ಉಪಯುಕ್ತವಾಗಿದೆ. ಇದನ್ನು ಯಾವ ರೀತಿಯಾಗಿ ಬೆಳೆಸುವ ವಿಧಾನ, ಈಗ ಏನಾಗಿದೆ ಅಂದರೆ ಸ್ವಲ್ಪ ದನಕರಗಳನ್ನು ನೋಡಿಕೊಂಡು ನಾವು ಬೆಳೀಬೇಕು ಅಂತ, ಎಷ್ಟು ನಾವು ಜಾನುವಾರುಗಳನ್ನು ಸಾಕಾಣಿಕೆ ಮಾಡ್ತೇವೆ ಅದರ ಮೇಲೆ ನಾವು ಏನು ಮಾಡಬೇಕಾಗ್ತದೆ ಈ ಅಜಲವನ್ನು ನಾವು ಬೆಳಿಬೇಕಾಗ್ತದೆ. ಈಗ ನಾವು ಮೊದಲು ಇದಕ್ಕೆ ಇರಬೇಕಾದ ಅಂದರೆ ಸ್ವಲ್ಪ ನೆರಳಿ ಬೇಕಾಗ್ತದೆ, ಯಾಕಂದರೆ ನೇರವಾಗಿ ಬಿಸಿಲು ಬಿದ್ದಾಗ ಅದು ಕೆಂಪಾಗಿ ಸುಟ್ಟು ಹೋಗುತ್ತದೆ. ಅದಕ್ಕೆ ಆದಷ್ಟು ನಾವು ಏನು ಅಜಲ ಬೆಳಿಬೇಕಂತ ಒಂದು ಸ್ಥಳವನ್ನು ಆಯ್ಕೆ ಮಾಡಿರ್ತೀವಿ, ಸ್ವಲ್ಪ ನೆರಳಿರಬೇಕು, ಗಿಡದ ಕೆಳಗಡೆ ಮಾಡೋದು ಕೂಡ ಉತ್ತಮ. ಇದಕ್ಕೆ ಒಂದು 2 ಉದ್ದ ಮತ್ತು 1 ಅಗಲ ಮತ್ತು ಒಂದು 20 ಆಳದ ಒಂದು ಗುಂಡಿಯನ್ನು ತೆಗೆದು ಅದರಲ್ಲಿ ನೀವು ಪ್ಲಾಸ್ಟಿಕ್ ಹಾಕಬೇಕು. ಪ್ಲಾಸ್ಟಿಕ್ ಹಾಕಿದ ನಂತರ ನೋಡಿ, ಇಲ್ಲಿ ಒಂದು ಮುಖ್ಯವಾಗಿ ಅಂದರೆ ನೀರು ಭಾಳಷ್ಟು ನಿಂದ್ರಿಸಬಾರ್ದು, ಕೇವಲ 4 ಒಂದು 1/2 ಅಷ್ಟು ನೀರು ನಿಂತರೆ ಸಾಕು. ಭಾಳಷ್ಟು ನೀರು ನಿಂತಿದಾಗ ಏನಾಗ್ತದೆ, ಆ ಬೇರುಗಳು ನೆಲಕ್ಕೆ ಹತ್ತಲಾರ್ದ ಏನಾಗ್ತದೆ, ಅದು ಒಣಗುವ ಸಾಧ್ಯತೆ ಇರ್ತದೆ. ನಾವು ಮೊದಲು ಈ ರೀತಿ ನಾವು ಗುಂಡಿಯನ್ನು ತೋಡಿದ ಮೇಲೆ ಪ್ಲಾಸ್ಟಿಕನ್ನು ಹಾಕಬೇಕು. ಪ್ಲಾಸ್ಟಿಕನ್ನು ಹಾಕಿದ ಮೇಲೆ ಏನು ಮಾಡಬೇಕು, ನಾವು ಅಲ್ಲಿ ಸ್ವಲ್ಪ ಇದಿಷ್ಟು ಮಣ್ಣು ಹಾಕಬೇಕು, ಒಳ್ಳೆಯ ಫಲವತ್ತಾದ ಮಣ್ಣನ್ನು ಹಾಕಬೇಕು. ಆಮೇಲೆ ಸ್ವಲ್ಪ ಸಗಣಿ ಹಾಕಬೇಕು, 1-2 kg ಅಷ್ಟು ಒಳ್ಳೆಯ ಪುಡಿಯದ ಸಗಣಿಯನ್ನು ಹಾಕಬೇಕು. ಅದ್ರ ಜೊತೆಗೆ ಮಾರ್ಕೆಟಲ್ಲಿ ದೊರೆಯುವಂಥ ಸೂಪರ್ ಫಾಸ್ಫೇಟನ್ನು ಒಂದು 10-20 ಒಂದು ಪ್ರತಿಯೊಂದು ಗುಂಡಿಗೆ ಹಾಕಬೇಕು. ತದನಂತರ ಏನು ಮಾಡಬೇಕು, ಸುಮಾರು 10 ಅಷ್ಟು ನಾವು ನೀರನ್ನು ನಿಲ್ಲಿಸಬೇಕು. ನಂತರ ಜೊತೆಗೆ ಈ ಖನಿಜ ಮಿಶ್ರಣ ಕೂಡ ಸಿಗ್ತದೆ, ಈ ಪಶು ಇಲಾಖೆಯಲ್ಲಿ ಖನಿಜ ಮಿಶ್ರಣ ಸಿಗ್ತದೆ, ಅದನ್ನು ಸ್ವಲ್ಪ ಒಂದು 10-15 ಹಾಕೋದ್ರಿಂದ ಒಳ್ಳೆಯ ಬೇರಿನ ಬೆಳವಣಿಗೆಯಾಗಿ ನಾವು ಒಳ್ಳೆಯ ಒಂದು ಈ ಅಜಲನ ಪಡೆಯಲು ಅನುಕೂಲ ಆಗ್ತದೆ. ಅಂದ ನಂತರ ನಾವು ಈಗ ಇಷ್ಟೆಲ್ಲ ಮಾಡಿದ ನಂತರ ಒಂದು 2-3 ದಿವಸದಲ್ಲಿ ನಾವು ಒಂದು ಈ ಗುಂಡಿಗೆ 1-2 kg ಅಷ್ಟು ನಾವು ಈ ಅಜಲ್ಲ ತಂದು ಬಿಡಬೇಕು. ಬೇರೆ ಎಲ್ಲ ಬೆದಿರ್ತಲ್ಲ ಅದನ್ನು ತಂದು ನಾವು ಈ ಒಂದು ಗುಂಡಿಯಲ್ಲಿ ಹಾಕಿದಾಗ ಪ್ರತಿದಿನ ಅದೇನು ಮಾಡ್ತದೆ, ಅಜಲ್ಲ ಅದು ಬೆಳ್ಕೋತ ಹೋಗ್ತದೆ. ನಾವು ಯಾವ ರೀತಿಯಾಗಿ ನಾವು ಅಜಲ್ಲನ ತೆಗೆಯುತ್ತಾ ಹೋಗುತ್ತೇವಲ್ಲ ಆ ರೀತಿಯಾಗಿ ನಾವು ಅಜಲ್ಲ ಬೆಳ್ಕೊತಾ ಹೋಗ್ತದೆ. ಆ ಜೊತೆಗೆ ನಾವು ಪ್ರತಿ ವಾರಕ್ಕೊಮ್ಮೆ ಏನು ಮಾಡಬೇಕಾಗ್ತದೆ, ಒಂದು 1/2-1 kg ಸಗಣಿ ಮತ್ತು ಸ್ವಲ್ಪ ಸೂಪರ್ ಫಾಸ್ಫೇಟನ್ನು ಹಾಕಬೇಕು. ಇಲ್ಲಪ್ಪ ಅಂತಂದರೆ ಅದು ಏನೋ ಕೆಂಪಾಗಿ ಸ್ವಲ್ಪ ಕಾಣ್ತಾ ಇತ್ತು ಅಂದರೆ ಆ ಅಜಲನ್ನು ತೆಗೆದು ಬೇರೆ ಕಡೆ ಹಾಕಬೇಕು, ಯಾಕಂದರೆ ಅದು ಸ್ವಲ್ಪ ರೋಗ ಬರುವ ಸಾಧ್ಯತೆ ಇರ್ತದೆ. ಅದರಿಂದ ರೈತ ಬಾಂಧವರು ಈ ಒಂದು ತಮ್ಮ ದನಕರಗಳಿಗೆ ಇರತಕ್ಕಂಥ ಸಂಖ್ಯೆಗಳ ಅನುಗುಣವಾಗಿ ಈ ಸೈಜನ್ನು ಅಂದರೆ ಗಾತ್ರವನ್ನು ಹೆಚ್ಚಿಗೆ ಮಾಡ್ಕೋಬೋದು. 1 ಅಥವಾ 2 ಆಕಳಿದ್ರೆ 2 ಉದ್ದ ಮತ್ತು 1 ಅಗಲ ಮತ್ತು 20 ಆಳದ ಗುಂಡಿಯನ್ನು ತೆಗಿಬೇಕು. ಇನ್ನೂ ಹೆಚ್ಚಿಗೆ ಇದ್ದರೆ ಒಂದು 2-3 ಈ ಥರ ತೊಟ್ಟಿಗಳನ್ನು ಮಾಡಿಕೊಂಡು ಕೂಡ ಈ ಒಂದು ಅಜಲನ್ನು ಬೆಳಿಬೋದು. ಇನ್ನು ಇದಕ್ಕೆ ಕೆಲವೊಂದು ರೋಗಗಳು ಬರುವ ಸಾಧ್ಯತೆ ಇರ್ತದೆ, ಅದಕ್ಕೆ ಅಂದರೆ ಬೂದು ರೋಗ ಬರ್ತದೆ, ಅಂದರೆ ಬಿಳಿಯಾಗಿ ಇರ್ತದೆ, ಆಮೇಲೆ ಕೊಳೆ ರೋಗ ಕೂಡ ಇರ್ತದೆ. ಅದಕ್ಕೆ ಸ್ವಲ್ಪ ನಾವು ಈ ಬ್ಯಾವಿಸ್ಟೇನ್ ಪುಡಿಯನ್ನು ಸ್ವಲ್ಪ ಪ್ರತಿ ಲೀಟ್ರಿಗೆ 2 ಹಾಕಿ ಸಿಂಪಡಣೆ ಮಾಡಬೇಕು. ಈಗ ಸಿಂಪಡಣೆ ಮಾಡಿದಾಗ ನಾವೇನು ಮಾಡಬೇಕು, ಅದನ್ನು ಸರಿಯಾಗಿ ತೊಳೆದು ದನಕರುಗಳಿಗೆ ಹಾಕಬೇಕು. ಅದೇ ರೀತಿ ಹಾಕಿದಾಗ ನಾವು ತೊಳೆಯದೇ ಹಾಕದೇ ಇದ್ದಾಗ ಈ ಒಂದು ಕೆಮಿಕಲ್ಸ್ ದನಕ್ಕೆ ಹೋಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ದನಗಳಿಗೆ ಹಾಕುವಾಗ ಇದನ್ನು ಸ್ವಲ್ಪ ಅಜಲನ್ನು ತೊಳೆದನ್ನು ಹಾಕಬೇಕು. ಮತ್ತು ಇನ್ನು ಕೆಲವೊಂದು ಕಡೆ ಉಪಯೋಗಿಸುವಾಗ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನು ಉಪಯೋಗಿಸ್ಬೇಕು. ನೇರವಾಗಿ ನಾವು ಈಗಾಗಲೇ ಇದ್ದಾಗ ನೇರವಾಗಿ ಅಜಲನ್ನು ನಾವು ಯಾವುದೇ ರೀತಿಯ ದನಕರುಗಳು ಕೊಡಬಾರ್ದು. ಅದನ್ನು ಈ ಹಿಂಡಿ ಮಿಶ್ರಣ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಕೊಡುವಂಥದ್ದು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಮೊದಲಿಗೆ ಜಾನುವಾರುಗಳು ತಿನ್ನುವುದಿಲ್ಲ. ಅದನ್ನು ಸ್ವಲ್ಪ ಉಪ್ಪು ಹಾಕಿ ಕೊಟ್ಟರೆ ಏನಾಗ್ತದೆ, ರುಚಿ ಬರೋದ್ರಿಂದ ಜಾನುವಾರುಗಳು ತಿನ್ನಲು ಉಪಯೋಗ ಆಗ್ತದೆ. ಮತ್ತು ಈಗ ನಾವು ಈಗ ಎಲ್ಲ ದನಕರುಗಳಿಗೆ ಒಂದೇ ಥರ ಆಗಿ ನಾವು ಪ್ರಮಾಣವನ್ನು ಕೊಡಬಾರ್ದು. ಬೇರೆ ಬೇರೆ ಈ ಜಾನುವಾರುಗಳಿಗೆ ಬೇರೆ ಬೇರೆ ಪ್ರಮಾಣದಲ್ಲಿ ಇದನ್ನು ಕೊಡಬೇಕಾಗ್ತದೆ. ನಾವು ಆಕಳು ಎಮ್ಮೆ ಎತ್ತಿ ಇದರಲ್ಲಿ ಪ್ರತಿ ದಿನಕ್ಕೆ 1-2 kg ಕೊಡಬೇಕಾಗ್ತದೆ. ಮತ್ತು ಈ ಕೋಳಿಗೂ ಕೂಡ ಇದೊಂದು ಇಷ್ಟವಾದ ಆಹಾರ. ಅದಕ್ಕೆ ಕೋಳಿಗೆ ಕೊಡಬೇಕಾದ್ರೆ ನಾವು 20-30 ಪ್ರತಿದಿನ ಕೊಡಬೇಕಾಗ್ತದೆ. ಈಗ ಹೆಚ್ಚಿನ ಜನರು ಮೊಲ ಕೂಡ ಸಾಕಾಣಿಕೆ ಮಾಡ್ತಾಯಿದ್ದಾರೆ. ಆ ಮೊಲ ಕೂಡ ಒಂದು ಕೊಡಬೇಕಾದ್ರೆ ಒಂದು ಪ್ರತಿದಿನಕ್ಕೆ 100 ಕೊಡಬೇಕಾಗ್ತದೆ. ಮತ್ತು ಆಡು ಮೇಕೆ ಸಾಕುವಂಥ ರೈತರು ಪ್ರತಿದಿನಕ್ಕೆ 300-1/4 kg ನಾವು ಈ ಒಂದು ಅಜಲನ್ನು ಕೊಡಬೇಕು. ಕೆಲವೊಂದು ಕಡೆ ಈ ಹಂದಿಗೆ ಸಾಕಾಣಿಕೆ ಹೇಳಿದೆ, ಅಂಥಲ್ಲಿ ಕೂಡ ಪ್ರತಿಯೊಂದು ಹಂದಿಗೆ ಪ್ರತಿದಿನಕ್ಕೆ 1-2 kg ಅಷ್ಟು ನಾವು ಈ ಒಂದು ಅಜಲವನ್ನು ಕೊಡಬೇಕಾಗ್ತದೆ. ಅಜಲ ಇಷ್ಟೇ ಅಲ್ಲದೆ ಈ ಒಂದು ಈ ಜಾನುವಾರಿಗೆ ಅಷ್ಟೇ ಅಲ್ಲದೆ ಈ ಭತ್ತದಲ್ಲಿ ಕೂಡ ಒಂದು ಬಳಸುವಂಥ ಸಾಕಷ್ಟು ಸಂಶೋಧನೆ ಕೂಡ ಆಗಿದೆ. ಭತ್ತದಲ್ಲಿ ನಾವು ಮುಂಚೆಗೆ ನಾವು ನಾಟಿ ಅಂದರೆ ನಾಟಿ ಮಾಡಿದ ನಂತರ ಈ ಅಜೋಲವನ್ನು ಈ ಭತ್ತದಲ್ಲಿ ಬಿಟ್ಟಾಗ ಸಂಪೂರ್ಣವಾಗಿ ಅಂದರೆ ಒಂದು ಎಕರೆ ಪ್ರದೇಶಕ್ಕೆ ಒಂದು 15 ಕೆ ಜಿ ಅಜೋಲವನ್ನು ಬಿಟ್ಟಾಗ ಸಂಪೂರ್ಣವಾಗಿ ಅಜೋಲ ನಡುತ್ತದೆ. ತದನಂತರ ಅದೇನು ಮಾಡಬೇಕು, ಅದನ್ನು ನಾವು ಸರಿಯಾಗಿ ಕಾಲಿನಿಂದ ತುಳಿದಾಗ ಒಳ್ಳೆಯ ಗೊಬ್ಬರ ಆಗ್ತದೆ. ಮತ್ತು ಅಲ್ಲೆಲ್ಲ ಎಷ್ಟು ಬದಿರ್ತದೆ ಅದನ್ನು ನಾವು 2-3 ಸಲ ನಾವು ಈ ಒಂದು ಅಜೋಲವನ್ನು ಹಾಕೋದ್ರಿಂದ ಸಾಕಷ್ಟು ವಾತಾವರಣದಲ್ಲಿ ಇರತಕ್ಕಂಥ ಸಾರ್ವಜನಿಕವನ್ನು ಈ ಒಂದು ಸ್ಥಿರೀಕರಿಸಿ ನಮ್ಮ ಭತ್ತದ ಬೆಳೆಗೆ ಅನುಕೂಲ ಆಗ್ತದೆ. ಅದಕ್ಕೆ ಹಲವಾರು ಕಡೆ ರೈತರು ಸುಮಾರು 2-3 ಕ್ವಿಂಟಲಷ್ಟು ಒಂದು ಈ ಭತ್ತದ ಇಳುವರಿಯನ್ನು ಹೆಚ್ಚಿಸಿದ್ದಾರೆ ಎಂದು ರೈತರು ಬಾಂಧವರಿಗೆ ಈ ಒಂದು ಮಾಹಿತಿ ಮಾಡಲು ಇಚ್ಛಿಸ್ತೇನೆ. ಇದೇ ರೀತಿಯಾಗಿ ರೈತ ಬಾಂಧವರು ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಕೃಷಿ ವಿಜ್ಞಾನ ಕೇಂದ್ರವಾಗಲಿ ಕೃಷಿ ವಿಸ್ತರಣ ಶಿಕ್ಷಣ ಕೇಂದ್ರ ಲಿಂಕ್ಸೂರಲ್ಲಿ ಸಾಕಷ್ಟು ರೈತರು ಇದನ್ನು ಅಜೋಲನ್ನು ಬೆಳೆದು ತಮ್ಮ ಹಾಲಿನ ಉತ್ಪಾದನೆ ಮತ್ತು ಈ ದನಕರುಗಳ ಒಂದು ಸಾಮರ್ಥ್ಯ ಒಂದು ಕೆಲಸ ಮಾಡೋ ಸಾಮರ್ಥ್ಯ ಕೂಡ ಹೆಚ್ಚಿದೆ ಎಂದು ಹಲವಾರು ರೈತರು ತಮ್ಮ ಅಭಿಪ್ರಾಯ ಸೂಚಿಸಿದ್ದಾರೆ. ಅದಕ್ಕೆ ಇನ್ನೂ ರೈತರು ಒಂದು ಈ ಒಂದು ಹಸಿರು ಮೇವನ್ನು ಅಥವಾ ಅಜೋಲವನ್ನು ಬೆಳೆಸೋದ್ರಿಂದ ತಮ್ಮ ಆರ್ಥಿಕ ಮಟ್ಟ ಸುಧಾರಣೆ ಆಗುತ್ತದೆ ಎಂದು ಇಚ್ಛಿಸುತ್ತೇನೆ. ಇದುವರೆಗೆ ಜಾನುವಾರುಗಳಿಗೆ ಹಸಿರು ಮೇವು ಅಜೋಲಾ ಕುರಿತು ಮಾಹಿತಿಯನ್ನು ಕೇಳಿದ್ರಿ ಡಾ ಶ್ಯಾಮರಾವ್ ಕುಲಕರ್ಣಿ ಅವರಿಂದ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ನಾಳೆ ದಿನಾಂಕ 9/4/2022 ಯಾವುದೇ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 40-42 ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 25-29 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 33-48% ಮತ್ತು ಕನಿಷ್ಠ ಆರ್ದ್ರತೆ 12-17% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 12-14 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಮುನ್ಸೂಚನಾ ಇಲಾಖೆ ಅವರು ತಿಳಿಸಿದ್ದಾರೆ. ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಕಲ್ಲಂಗಡಿ ಬಿತ್ತನೆ. ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪಡಿಸಬೇಕು. ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆ ತಡೆಯಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಮಾವು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರುಣಿಸಬೇಕು. ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶ ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಹೆಕ್ಟಾಕೊನೋಜೆಲ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸಬೇಕು. ಜಿಗಿ ಹುಳು ಹತೋಟಿಗೆ 1 ಮಿಲಿಲೀಟರ್ ಬುಫ್ರೋಪೆವೆಜಿನ್ 25 AC ಅಥವಾ 1 ಮಿಲಿಲೀಟರ್ ಅಸಿಟ್ರಾಮಾಪಿಟ್ ಅಥವಾ ವೆರ್ಟಿಸಿಯಲ್ ಲೇಖಾನಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ. ಕಾಡು ದೇವನಹಳ್ಳಿ ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟು 3600 CC ಐತೆ. ನರೇಗೆ ಇಲ್ಲದೇ ಇದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು, ಏನು ಬೆಳೆ ಆದರೂ ಮಾಡಬಹುದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ ಹೀಗಿದೆ. ಸಜ್ಜೆ ಸ್ಥಳೀಯ ಕನಿಷ್ಠ 2260 ರೂಪಾಯಿಗಳು. ಕಡಲೆಕಾಳು 3001 4779 ರೂಪಾಯಿ. ಈರುಳ್ಳಿ 450 ರೂಪಾಯಿಯಿಂದ 1155 ರೂಪಾಯಿ. ತೊಗರಿ ಕೆಂಪು 4686 ರೂಪಾಯಿಯಿಂದ 6412 ರೂಪಾಯಿ. ತೊಗರಿ ಬಿಳಿ 4858 ರೂಪಾಯಿಯಿಂದ 6201 ರೂಪಾಯಿ. ಮಾರುಕಟ್ಟೆ ಲಿಂಗಸ್ಕೂರು ಸಜ್ಜೆ ಇತರೆ 1900 ರೂಪಾಯಿಯಿಂದ 2400 ರೂಪಾಯಿ, ಅಲಸಂದೆ 6160 ರೂಪಾಯಿ, ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 2200 ರೂಪಾಯಿ, ಮಾರುಕಟ್ಟೆ ಸಿಂಧನೂರು ಭತ್ತ RNR ಹೊಸದು 2024 ರೂಪಾಯಿಯಿಂದ 2049 ರೂಪಾಯಿ, ಭತ್ತ ಹೊಸ ಸೋನಾ ಮಸೂರಿ 1720 ರೂಪಾಯಿಯಿಂದ 1800 ರೂಪಾಯಿ, ಭತ್ತ ಹಳೆ ಸೋನಾ ಮಸೂರಿ 2320 ರೂಪಾಯಿಯಿಂದ 2704 ರೂಪಾಯಿ. ಇದುವರೆಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಮಾರುಕಟ್ಟೆ ರಂಗಸ್ಕೂರು ಹಾಗೂ ಸಿಂಧನೂರು. ಈಗ ಕೇಳಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಹವಲ್ಕಟ್ಟಿ ಗ್ರಾಮದ ದವಲ್ಸಬ್ ಅತ್ತಾರ್ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳು. ಚಕ್ಕಡಿ ಬೇಕೋ ನೂಲು ಅವುಗ ಕುಕ್ಕಡಿ ಬೇಕೋ, ಏ ಒಕ್ಕಡಿಯಾಗ ಚಕ್ಕಡಿ ಬೇಕೋ ನೂಲು ಅವುಗ ಕುಕ್ಕಡಿ ಬೇಕೋ, ತೂಕ ಮಾಡೋ ತಕ್ಕಡಿ ಬೇಕೋ, ಒಂದು ವ್ಯಾಪಾರಕ ಬಾಪು ಹೋಗಿ ತೋಪಾತ್ವ ತಿನ್ನು ಹಾರಕ. ಗುದ್ದಲಿ ಬೇಕೋ ಕಂಬಾರೋಂಗ ಇದ್ದಲಿ ಬೇಕೋ, ನಟ್ ಕಡೆಯ ಗುದ್ದಲಿ ಬೇಕೋ ಕಂಬಾರೋಂಗ ಇದ್ದಲಿ ಬೇಕೋ, ದೊಡ್ಡ ಚಟ್ಟ ಮತ್ತಲಿ ಬೇಕೋ, ಗುಂಗ ಹಿಡಿಸುವುದಕ್ಕ ಹೇಳಿ ಗುಂಗ ಹಿಡಿಸುವುದಕ್ಕ ಮುಪ್ಪಿನವಾಗ ಮಂತ್ ಬೇಕೋ ಊರ ಒಳ್ಳೆ ಪಂತ್ ಬೇಕೋ, ಕೆಲಸ ಆಗುದಕ್ಕ ಕೇಳಿ ಕೆಲಸ ಆಗುದಕ್ಕ ಕೇಳಿ ಕೆಲಸ ಆಗುದಕ್ಕ ಲೈನ ಮಾಡಕ ಡಾಂಬರ್ ಬೇಕೋ ವಿಧಾನಸಭಾಕ ಎಂಎಲ್ಎ ಬೇಕೋ, ಲೈನ ಮಾಡಕ ಡಾಂಬರ್ ಬೇಕೋ ವಿಧಾನಸಭಾಕ ಎಂಎಲ್ಎ ಬೇಕೋ, 5 ವರ್ಷಕ್ಕೊಮ್ಮೆ ಸಿರಿಯೊಳಗ ಲಂಗ ಬೇಕೋ ಸಂಖ್ಯಾ ಬಾಳ ಗಂಗ ಬೇಕೋ, ಸಿರಿಯೊಳಗ ಲಂಗ ಬೇಕೋ ಸಂಖ್ಯಾ ಬಾಳ ಗಂಗ ಬೇಕೋ, ಸಿಂಗ ಬೇಕು ಸೇರೆ ಕುಡಿದ ಮಜ ಮಾಡುವುದಕ್ಕ ಕೇಳಿ ಮಜಾ ಮಾಡುವುದಕ್ಕ ಒಲ್ಲಿಯೊಳಗ ಸ್ವನ್ ಬೇಕೋ ದೀಪಾವಳಿಗೆ ಬಣ್ಣ ಬೇಕೋ, ಏ ಒಲ್ಲಿಯೊಳಗ ಸ್ವನ್ ಬೇಕೋ ದೀಪಾವಳಿಗೆ ಬಣ್ಣ ಬೇಕೋ, ಅನ್ನ ಬೇಕೋ ಅಂತಂದ್ರೆ ಕರ್ಕೊಂಡು ಕಳಿಸೋದಕ್ಕ ಕೇಳಿ ಕರ್ಕೊಂಡು ಕಳಿಸೋದಕ್ಕ ಹಿರಿಯರಲ್ಲಿ ಬುದ್ಧಿ ಬೇಕೋ ಸಣ್ಣ ಹುಡುಗಿ ನಿದ್ದಿ ಬೇಕೋ, ಹಿರಿಯರಲ್ಲಿ ಬುದ್ಧಿ ಬೇಕೋ ಸಣ್ಣ ಹುಡುಗಿ ನಿದ್ದಿ ಬೇಕೋ, ಸುದ್ದಿ ಬೇಕೋ ಹೆಣ್ಮಕ್ಳಿಗೆ ಪ್ರಚಾರ ಮಾಡುವುದಕ್ಕ ಕೇಳಿ ಪ್ರಚಾರ ಮಾಡುವುದಕ್ಕ ಹೌದು ಪ್ರಚಾರ ಮಾಡುವುದಕ್ಕ ದೇವರಿಗೆ ಎರಡು ಕಾಯ್ಬೇಕೋ ಮನೆ ಮುಂದ ತಾ ದೇವರಿಗೆ ಎರಡು ಕಾಯ್ಬೇಕೋ ಮನಿ ಮುಂದ ನಾಯಿ ಬೇಕೋ, ದೇವರಿಗೆ ಎರಡು ಕಾಯ್ಬೇಕೋ ಮನಿ ಮುಂದ ನಾಯಿ ಬೇಕೋ, ತಾಯಿ ಬೇಕೋ ಮನಿ ಮುಂದ ಬುದ್ಧಿ ಹೇಳುವುದಕ್ಕ ದೇವ್ರಿ ಬುದ್ಧಿ ಹೇಳುವುದಕ್ಕ ಬುದ್ಧಿ ಅತ್ತಂಗರಿಗೆ ಅನ್ನ ಬೇಕೋ ಶ್ರೀಮಂತನಿಗೆ ರೊಕ್ಕ ಬೇಕೋ, ಅಕ್ಕಂಗರಿಗೆ ಅನ್ನ ಬೇಕೋ ಶ್ರೀಮಂತನಿಗೆ ರೊಕ್ಕ ಬೇಕು, ಹಿಡಿದ